ನಿಲ್ದಾಣದಲ್ಲಿ ಪ್ರಗತಿಯಲ್ಲಿರುವಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯ ಕಾರ್ಯಗಳನ್ನು ಸಮಗ್ರವಾಗಿ ಪರಿಶೀಲಿಸಿದರು. ನಿಲ್ದಾಣದಲ್ಲಿ ಸೌಲಭ್ಯಗಳು, ಅಭಿವೃದ್ದಿ ಕಾರ್ಯಗಳು ಮತ್ತು ಸೇವಾ ಗುಣಮಟ್ಟ ಕುರಿತು ಪ್ರಯಾಣಿಕರೊಂದಿಗೆ ಅವರು ಸಂವಾದ ನಡೆಸಿದರು. ಮೈಸೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದಂಥ ಮುದಿತ್ ಮಿತ್ತಲ್ ಮತ್ತು ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಾರಾಂತ್ಯದ ದಟ್ಟಣೆ ಮತ್ತು ಸತ್ಯಸಾಯಿ ಪ್ರಶಾಂತಿ ನಿಲಯದಲ್ಲಿ ನಡೆಯಲಿರುವ ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದ ಹಿನ್ನೆಲೆಯಲ್ಲಿ ನೈರುತ್ಯ ರೈಲ್ವೆಯು ಬೆಂಗಳೂರು ಹಾಗೂ ತಿರುವನಂತಪುರಂ ನಾರ್ತ್ ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ತಿರುವನಂತಪುರಂ ನಾರ್ತ್ ಹಾಗೂ ಎಸ್ಎಂವಿಟಿ ಬೆಂಗಳೂರು ತಿರುವನಂತಪುರಂ ನಾರ್ತ್ ಎಸ್ಎಂವಿಟಿ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಕೆಆರ್ಪುರಂ ಬಂಗಾರಪೇಟೆ ಸೇಲಂ ಮತ್ತಿತರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮುಖ್ಯಮಂತ್ರಿ. ಧಾರವಾಡದಲ್ಲಿ 36 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹೊಸ ಎಕ್ಸಲೆನ್ಸ್ ಕೇಂದ್ರ ಸ್ಥಾಪನೆ. ತುಂಗಭದ್ರಾ ಜಲಾಶಯದ ಗೇಟ್ ಬದಲಾವಣೆ ಆಗುವವರೆಗೂ ನೀರು ಬಿಡದಿರಲು ಸರ್ಕಾರದ ನಿರ್ಧಾರ. ಇಂದು ಮಕ್ಕಳ ದಿನಾಚರಣೆ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಸಾವಯವ ಪದ್ಧತಿಯ ಅಳವಡಿಕೆಯಲ್ಲಿನ ಅನುಭವ ಕುರಿತಂತೆ ಚಿಕ್ಕಮಗಳೂರು ತಾಲೂಕು ದೊಡ್ಡಮಾಗರಹಳ್ಳಿಯ ರೂಬಿ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರಾದ ಖಾಜಿ ತೌಸಿಫ್ ಅಲಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಮಹೋತ್ಸವದ ಅಂಗವಾಗಿ ನೀಡಿದಂತಹ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ, ಇದು ಜಿಲ್ಲಾ ಮಟ್ಟದ ಪ್ರಶಸ್ತಿ. ಈ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ದೊಡ್ಡಮಾಗರಹಳ್ಳಿ ಗ್ರಾಮದ ರೂಬಿ ಎಸ್ಟೇಟ್ನ ಬೆಳೆಗಾರರಾದ ಖಾಜಿ ತೌಸಿಫ್ ಅಲಿ ಅವರು ಇದನ್ನು ಪಡೆದುಕೊಂಡಿದ್ದಾರೆ. ಇವರು ಪರಿಸರಕ್ಕೆ ಪೂರಕವಾಗಿ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇವರ ತೋಟವನ್ನ ಸಂಪೂರ್ಣ ರಾಸಾಯನಿಕ ಮುಕ್ತವಾಗಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆಲ್ಲ ಪ್ರೇರಣೆ ನನ್ನ ತೋಟವೇ ಅಂತ ಹೇಳಿ ಅವರು ಹೇಳ್ತಾರೆ. ತೋಟ ಹಾಗೂ ತೋಟದಲ್ಲಿ ಇರತಕ್ಕಂತಹ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನಾನು ಸಂಪೂರ್ಣ ಈ ಒಂದು ಪರಿಸರ ಪ್ರಿಯ ಕೃಷಿ ವಿಧಾನಗಳಿಗೆ ಬದಲಾದೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ಇದರ ಜೊತೆಗೆ ಇವರ ಪರಿಸರದಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳು, ದೇವಾಲಯಗಳು, ಸರ್ಕಾರಿ ಕಚೇರಿಗಳು ಹಾಗೂ ಯಾವುದೇ ಸಂಘ ಸಂಸ್ಥೆಗಳ ಕಚೇರಿಗಳ ಆವರಣದಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿ ಅನೇಕ ವರ್ಷಗಳಿಂದ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ಈಗ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇತ್ತೀಚೆಗೆ ಹಾಸನದಲ್ಲಿ ನಡೆದಂತಹ ಸುವರ್ಣ ಮಹೋತ್ಸವದ ಅಂಗವಾಗಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಈಗ ಖಾಜಿ ತೌಸಿಫ್ ಅಲಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ವಿಚಾರಗಳು, ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಲಿ ಅವರಿಗೆ. ನಮಸ್ಕಾರ ಸರ್. ತಮಗೆ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡತಕ್ಕಂತಹ ಜಿಲ್ಲಾ ಮಟ್ಟದ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ ಲಭಿಸಿದೆ. ಈ ಒಂದು ಕಾರಣದಿಂದಾಗಿ ನಾನು ನಮ್ಮ ಸಮಸ್ತ ಕೇಳುಗರ ಪರವಾಗಿ, ಆಕಾಶವಾಣಿಯ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಇದು ನಾನು ಸುಮಾರು 30 ವರ್ಷದಿಂದ 1 ಎಕರೆಯಿಂದ ಪ್ರಾರಂಭ ಮಾಡಿದ್ದೀನಿ. ಅದರಲ್ಲಿ ಒಂದು 3 ವರ್ಷ ಸ್ವಲ್ಪ ನನಗೆ ಏನಂತ ಒಂದು ರಿಸಲ್ಟ್ ಕಾಣಲಿಲ್ಲ. ಮತ್ತೆ 3ನೇ ವರ್ಷ ನಂತರ ಲಾಭದಾಯಕ ಆಗಿತ್ತು, ಅದು ಒಳ್ಳೆ ಫಸಲು ಬರ್ತಾ ಇತ್ತು. ಹಾಗೆಯಾಗಿ ನಾನು ಯಾಕೆ ಇನ್ನು ಮುಂದೇನು ಮಾಡಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಒಂದು 5 ಎಕರೆ 1 ಎಕರೆ 3 ಎಕರೆ ಹೀಗೆ ಮಾಡ್ಕೊಂಡು ಇಡೀ ಈಗ ನಾನು 55 ಎಕರೆಯಲ್ಲಿನೂ ನಾನೀಗ ಫುಲ್ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀನಿ. ಏನು ಕೆಮಿಕಲ್ಸ್ ಗೊಬ್ಬರ ಹಾಕ್ತಾ ಇಲ್ಲ. ನನಗೆ ಈಗ ಸಮಾಧಾನ ಇದೆ. ಕ್ರಾಪ್ ಅಂತ ಒಂದು ಕ್ರಾಪ್ ಕಮ್ಮಿ ಆಗಿಲ್ಲ. ತಮಗೆ ಈಗ ಎಷ್ಟು ವಯಸ್ಸು? 73 ವರ್ಷ ವಯಸ್ಸಾಯ್ತು. ತಾವು ಏನು ಓದಿದ್ದು? ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು BSCAG ಮಾಡಿದ್ದೀನಿ. ಯಾವ ವರ್ಷದಲ್ಲಿ ತಾವು BSCAG ಮುಗಿಸಿದ್ದು? 74ನೇ ಇಸ್ವಿಯಲ್ಲಿ. 74ನೇ ಇಸ್ವಿಯಲ್ಲಿ ತಾವು BSCAG ಅನ್ನ ಮಾಡಿ ಮುಗಿಸಿದ್ರಿ. ನೀವು ಅವತ್ತು ಏನಾದರೂ ಮನ್ಸು ಮಾಡಿದ್ರೆ ಒಂದು ಒಳ್ಳೆ ಸರ್ಕಾರಿ ಉದ್ಯೋಗಕ್ಕೋ ಅಥವಾ ಬೇರೆ ಉದ್ಯೋಗಕ್ಕೆ ಹೋಗಬಹುದಿತ್ತು. ತಾವು ಹೋಗುವಂತ ಪ್ರಯತ್ನ ಮಾಡಲಿಲ್ವ? ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಎಲ್ಲ ಹೋಗ್ತಾ ಇದ್ರು. ನನ್ಗೇನು ಹೋಗ್ಬೇಕಂತ ಇತ್ತು. ಅಷ್ಟರಲ್ಲಿ ನಮ್ಮ ಫಾದರ್ ಹೆಲ್ತ್ ಸ್ವಲ್ಪ ಡಿಟೀರಿಯೇಟ್ ಆಗಕ್ಕೆ ಶುರು ಆಯ್ತು. ತೋಟ ನೋಡ್ಕೊಳ್ಳಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಇಲ್ಲೇ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಒಂದು 5 ವರ್ಷ ಅವ್ರ ಜೊತೆಯಲ್ಲಿ ಇದ್ದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬ್ರದರ್ಸ್ನು ನೋಡ್ತಾ ಇದ್ರು, ಕೆಲವರು ಓದ್ತಾ ಇದ್ರು. ಹಾಗೆಯಾಗಿ ನಾನು ಇಲ್ಲೇ ಇರಬೇಕಾಯ್ತು. ಸಂಪೂರ್ಣವಾಗಿ ತೋಟಕ್ಕೆ ತಾವು ಡೆಡಿಕೇಟ್ ಮಾಡಿದ್ರಿ ತಮ್ಮ ಜೀವನವನ್ನ. ಅವತ್ತಿನಿಂದಲೂ ತಾವು ಸಂಪೂರ್ಣವಾಗಿ ತೋಟದಲ್ಲೇ ನೆಲೆಸಿದಿರಾ ಅಲ್ವಾ? ತೋಟದಲ್ಲೇ ಇದ್ದೀನಿ, ಹೌದು. ಈ ಒಂದು ಕೃಷಿ ಅವತ್ತಿಗೆ ಲಾಭದಾಯಕವಾಗಿತ್ತ? ಕಾಫಿ ಕೃಷಿ ಆಗಿರ್ಬೋದು, ಏಲಕ್ಕಿ ಕೃಷಿ ಆಗಿರ್ಬೋದು. ಅಗ್ರಿಕಲ್ಚರ್ ಅಂದ್ರೆ ಹೇಗೆ ಅಂದ್ರೆ, ಯಾವಾಗ ಶುರುವಿಂದನು ಅಂತ ಒಂದು ಪ್ರಾಫಿಟಬಲ್ ಇಲ್ಲ. ಬಾರಿ ಕೆಲಸ ಮಾಡಬೇಕಿತ್ತು ಮತ್ತೆ ಸಾಲಗಳು ಜಾಸ್ತಿ ಆಗ್ತಾ ಇತ್ತು. ಇದು ಬರೀ ಕಾಫಿ ಅಲ್ಲ, ಯಾವುದೇ ಬೆಳೆ ತಗೊಳ್ಳಿ ಕಷ್ಟ ಇತ್ತು. ಪ್ರೈಸ್ ಜಾಸ್ತಿ ಆದ್ರೇನು ಖರ್ಚುಗಳನ್ನು ಅಷ್ಟೇ ಅದೇ ಪ್ರಪೋರ್ಷನ್ ಅಲ್ಲಿ ಜಾಸ್ತಿ ಆಗ್ತಾ ಇತ್ತು. ಆವಾಗಿಂದ ಸಮಸ್ಯೆ ಇತ್ತು, ಇವತ್ತಿನೂ ಅದೇ ಸಮಸ್ಯೆ ನಡೀತಾ ಇದೆ. 70ರ ದಶಕದ ಕಾಫಿ ಕೃಷಿ ಏನಿತ್ತು ಅದು ಆವತ್ತಿನ ಕಾಲಕ್ಕೆ ಹೇಗಿತ್ತು? ಚೆನ್ನಾಗಿತ್ತು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇತ್ತು. ಎಲ್ಲಾ ಫೀಲ್ಡ್ ಅಲ್ಲಿನೂ ಕಷ್ಟ ಇರುತ್ತೆ. ಒಂದು ರೀತಿ ನೋಡಿದ್ರೆ ಇದೇ ಎಲ್ಲದಕ್ಕಿಂತ ಉತ್ತಮ ಅಂತ ನನಗೆ ಅನ್ಸುತ್ತೆ. ತಾವು ಕಾಫಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ರಾಸಾಯನಿಕವನ್ನ ಬಿಟ್ಟು ಸಾವಯವದತ್ತ ಸಂಪೂರ್ಣ ಹೊರಳಬೇಕು ಅಂತ ಹೇಳಿ ಅನ್ಸೋದಕ್ಕೆ ಏನೆಲ್ಲ ಪ್ರೇರಣೆ ನಿಮಗೆ? ಪ್ರೇರಣೆ ಒಂದು, ನಮ್ಮ ಆಲ್ದೂರಲ್ಲಿ ಪಕ್ಕದಲ್ಲಿ ಒಂದು ಎಲ್ಗುಡ್ಗಿ ಎಸ್ಟೇಟ್ ಅಂತ ಪಾರ್ಸಿಯವರು, ಅದಕ್ಕಿಂತ ಹಿಂದೆ ಅವರು ಯುರೋಪಿಯನ್ಸ್ ತೋಟ ಅದು, ಆ ಪಾರ್ಸಿ ಸೆತ್ನ ಅಂತ ಅವರು ಮ್ಯಾನೇಜ್ ಮಾಡ್ತಾ ಇದ್ರು. ಫ್ರೆಂಡ್ಶಿಪ್ ಆಯ್ತು, ಪರಿಚಯ ಇತ್ತು. ಅವ್ರ ತೋಟಕ್ಕೆ ಹೋಗ್ತಾ ಇದ್ದೆ. ಅದು ಅವ್ರು ಹೇಳ್ತಾ ಇದ್ರು ನಾನು ಫುಲ್ಲಿ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀನಿ ಅಂತ. ಮತ್ತೆ ಅವ್ರದ್ದು ಬೆಲೆನು ಚೆನ್ನಾಗಿ ಇತ್ತು, ಬಂಪರ್ ಕ್ರಾಪ್ ಆಗ್ತಾ ಇತ್ತು. ಅದು ನನ್ಗೆ ಮನಸ್ಸಲ್ಲಿ ಬಂತು, ಯಾಕೆ ನಾವು ಮಾಡಬಾರ್ದು? ಬರೀ ಆರ್ಗ್ಯಾನಿಕ್ ಅಲ್ಲಿ ಅಷ್ಟೊಂದು ಇವರು ಪ್ರೊಡಕ್ಷನ್ ತೆಗಿತಾ ಇದಾರೆ, ನಾವು ಯಾಕೆ ಮಾಡ್ಬೇಕಂತ ಒಂದಾಯ್ತು. ಹಳೆ ಕಾಲದಲ್ಲಿ ನಮ್ ತಂದೆ ಅರ್ದೆ ಹೆಚ್ಚು ಕಮ್ಮಿ ಅವ್ರದೇನು ಆರ್ಗ್ಯಾನಿಕ್, ಅವರು ದನದ ಗೊಬ್ಬರ ಅದು ಜಾಸ್ತಿ ಬೆಳೆಸ್ತಾ ಇದ್ರು. ಅಲ್ಲಿ ಎಲ್ಲರೂ ನಮ್ ತೋಟಕ್ಕೆ ಬಂದು ನೋಡ್ತಾ ಇದ್ರು, ಕ್ರಾಪ್ ಚೆನ್ನಾಗಿದೆಯಲ್ಲ ಯಾಕೆ ಅಂತ. ನಮ್ ತಂದೆಯವರು ಜಾಸ್ತಿ ಪ್ರಮಾಣದಲ್ಲಿ ಅವರು ಇದು ಹಾಕ್ತಾ ಇದ್ರು, ಕೊಟ್ಟಿಗೆ ಗೊಬ್ಬರ ಇಂಥವು ಎಲ್ಲ ಆರ್ಗ್ಯಾನಿಕ್ ಹಾಕ್ತಾ ಇದ್ರು. ತಾವು ಓದಿದ್ದು BSC ಕೃಷಿ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ BSC ಕೃಷಿಯಲ್ಲಿ ಹೇಳ್ಕೊಡೋಂಥದ್ದು ಯಾವೆಲ್ಲ ಪೋಷಕಾಂಶಗಳನ್ನು ಕೊಡಬೇಕು, ರಾಸಾಯನಿಕವಾಗಿ ಹೇಗೆ ಕೊಡಬೇಕು, ಕೀಟನಾಶಕಗಳು ಯಾವ್ಯಾವ ಇದ್ದಾವೆ, ಈ ತರದ್ದು. ಇದು ನಿಮ್ಮ ಓದಿಗೆ ತುಂಬಾ ತದ್ವಿರುದ್ಧವಾದದ್ದು ಅಂತ ಹೇಳಿ ಅನ್ನಿಸ್ಲಿಲ್ವ? ಅಲ್ಲಿ ಎಲ್ಲ ಥಿಯರಿಟಿಕಲ್ ಹೇಳ್ತಾ ಇದ್ರು. ಇಲ್ಲಿ ಬಂದು ನಮ್ಮ ತಂದೆ ಜೊತೆಯಲ್ಲಿ ನಾನು ನೋಡ್ಬೇಕಾದ್ರೆ ಅದು ಏನ್ ಅಷ್ಟೊಂದು ಹೆಲ್ಪ್ಫುಲ್ ಆಗ್ತಾ ಇರ್ಲಿಲ್ಲ ಅಲ್ಲಿ. ಮತ್ತೆ ಕಾಫಿಗೆ ಕೇವಲ ಒಂದು 2 ಗಂಟೆ ಲೆಕ್ಚರ್ ಇತ್ತು ಇಡೀ 4 ವರ್ಷದಲ್ಲಿ. ಸೊ ಇಲ್ಲಿ ಬಂದು ನಾನು ತಂದೆಯವರು ಮಾಡ್ತಾ ಇದ್ರಲ್ಲ ಅದೇ ಅವ್ರದ್ದು ಒಂದು ಶ್ರಮ ನನ್ ನೋಡಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದು ಮಾಡಿ ಕಾಲೇಜಿಂದ ಜಾಸ್ತಿ ನನಗೆ ಹೆಚ್ಚು ಉಪಯೋಗ ಆಗಿಲ್ಲ. ಈ ಸಾವಯವಕ್ಕೆ ಹೊರಳುವ ಮುನ್ನ ನನಗೆ ಒಂದಷ್ಟು ಅನುಭವಗಳಾದ ನಮ್ಮ ತೋಟದಲ್ಲಿ ಅಂತ ಹೇಳಿ ಹೇಳಿದ್ರಿ. ನಿಮ್ಮ ಮಣ್ಣಿನಲ್ಲಿ ಆದಂತಹ ವ್ಯತ್ಯಾಸ, ಮತ್ತೆ ನಿಮ್ಮ ಗಿಡಗಳಲ್ಲಿ ಆದಂತಹ ವ್ಯತ್ಯಾಸ, ಪರಿಸರದಲ್ಲಿ ಆದಂತಹ ವ್ಯತ್ಯಾಸ, ಈ ಒಂದು ಪಕ್ಷಿಗಳು ಮತ್ತೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ವ್ಯತ್ಯಾಸಗಳು, ಬಹಳ ಮುಖ್ಯವಾಗಿ ತಾವು ಬಳಕೆ ಮಾಡುತ್ತಿದ್ದಂತಹ ರಾಸಾಯನಿಕಗಳೇನಿತ್ತೋ ಇವು ಈ ಕೃಷಿ ಕಾರ್ಮಿಕರ ಮೇಲೆ ಯಾವ ತರದ ಪರಿಣಾಮಗಳನ್ನ ಉಂಟು ಮಾಡ್ತಾ ಇದ್ದೋ ಅನ್ನುವಂಥದ್ದು ಹೆಚ್ಚು ನನಗೆ ಮನಸ್ಸಿಗೆ ನಾಟ್ತು ಅಂತ ಹೇಳಿ ತಾವು ಹೇಳಿದ್ರಿ. ತಾವು ಕೂಡ ಸ್ವತಃ ಅದನ್ನ ಅನುಭವಿಸಿದ್ರಿ, ಆ ಒಂದು ಅನುಭವವನ್ನ ಹಂಚಿಕೊಳ್ಳಿ. ಅದೇ ನಾನು ತೋಟಕ್ಕೆ ಹೋಗ್ಬೇಕಾದ್ರೆ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಿದ್ದು ನಾನು ನೋಡ್ತಾ ಇದ್ದೆ. ಉದಾಹರಣೆಗೆ ಒಂದು ಬೋರರ್ ಬಂತು ಅಂತ, ಒಂದು ಬೋರರ್ಗೆ ಹಿಂದೆ ಒಂದು ಕೆಮಿಕಲ್ ಬರ್ತಾ ಇತ್ತು. ಬರ್ತಾ ಬರ್ತಾ ಬರ್ತಾ ಅದರದ್ದು ಎಫೆಕ್ಟ್ ಕಮ್ಮಿ ಆಗ್ತಾ ಬಂತು. ನಾವು ಕೀಟನಾಶಕ ಹೋಗ್ಬೇಕು ಅಂತ ಡಬಲ್ ಟ್ರಿಪಲ್ ಮಾಡಿ ಜಾಸ್ತಿ ಜಾಸ್ತಿ ಔಷಧಿ ಎಲ್ಲ ಯೂಸ್ ಮಾಡ್ತಾ ಇದ್ರು. ಅದು ನನಗೆ ಸ್ವಲ್ಪ ಸರಿ ಕಾಣಿಸ್ಲಿಲ್ಲ. ಮತ್ತೆ ಗೊಬ್ಬರ ಹಾಕಿ ಹಾಕಿ ನೆಲ ಸ್ವಲ್ಪ ಗಟ್ಟಿ ಆಗ್ತಾ ಇತ್ತು. ಅದು ಎಲ್ಲ ಸ್ವಲ್ಪ ನನ್ ನೋಡಿ ಬೇಡ ಬಿಡಬೇಕು ಅಂತ ಆಯ್ತು. ಮತ್ತೆ ಅದು ಬಿಟ್ಟಿದ್ಮೇಲೆ ಎರೆಹುಳಗಳು ಸಿಕ್ಕಾಪಟ್ಟೆ ಆಯ್ತು. ಈ ಎಲ್ಲ ನೋಡಿದ್ರೇನು ಎರೆಹುಳಗಳು ಕಾಣ್ತಾ ಇತ್ತು. ಮತ್ತೆ ಮಣ್ಣು ಸ್ಮೂತ್ ಇತ್ತು, ಒಳ್ಳೆ ಸ್ಪಾಂಜಿ ಇತ್ತು, ಕಪ್ಪಿಗೆ ಕಾಣ್ತಾ ಇತ್ತು. ಅದು ಸ್ವಲ್ಪ ನೋಡಕ್ಕೇನು ಒಂದು ಸ್ವಲ್ಪ ಅಟ್ರಾಕ್ಟಿವ್ ಇತ್ತು, ಹಾಗಾಗಿ ಅದು ನನ್ಗೆ ಡಿಫ್ರೆನ್ಸ್ ಕಾಣ್ತು ಅದು. ಮತ್ತೆ ಗಿಡನು ಒಳ್ಳೆ ಹೆಲ್ತಿ ಆಗಿ ಇರ್ತಾ ಇತ್ತು. ಮತ್ತೆ ನಮ್ಮಲ್ಲಿ ಏನಂದ್ರೆ ಆದಷ್ಟು ನಾವು ನೇಟಿವ್ ಟ್ರೀಸ್ ಅನ್ನು ಇಟ್ಕೊಂಡಿದ್ದೀವಿ, ಅದೇ ಬೆಳೆಸ್ತಾ ಇದ್ದೀವಿ. ಅದರಲ್ಲಿ ಹತ್ತಿ ಗೋಣಿ ಅದು ಎಲ್ಲ ಇದೆ, ಹಣ್ಣು ಬಿದ್ರೆ ಅದೇ ಗೊಬ್ಬರ ಆಗ್ತಾ ಇದೆ. ಹಾಗಾಗಿ ನನ್ಗೆ ಆರ್ಗ್ಯಾನಿಕ್ ಹೋಗೋಣ ಅಂತ ನನ್ಗೆ ಅನಿಸ್ತು. ಹಾಗಾಗಿ ತಾವು ಆರ್ಗ್ಯಾನಿಕ್ ಕಡೆ ಹೋದ್ರಿ. ಬಹಳ ಮುಖ್ಯವಾಗಿ ಆಗ್ಲೇ ತೋಟ ಸುತ್ತಾಡುವಾಗ ಒಂದು ಇನ್ಸಿಡೆಂಟ್ ಹೇಳಿದ್ರಿ, ಲಿಂಡನ್ ನನ್ನ ಅಂತದ್ದು ಮೈ ಮೇಲೆ ಬಿದ್ದು ನನಗೆ ಸ್ವತಃ ಅನುಭವ ಆಯ್ತು ಅಂತ ಹೇಳಿ ಆ ಅನುಭವವನ್ನು ಹಂಚ್ಕೊಳ್ಳಿ. ನಾನು ಒಂದ್ಸತಿ ಕ್ಯಾನ್ ಇಂದ ಮಿಷಿನ್ಗೆ ಹಾಕಕ್ಕೆ ಹೋಗ್ಬೇಕಾದ್ರೆ ಹವೈ ಚಪ್ಪಲ್ ಹಾಕಿದ್ದೆ, ಕಾಲ್ಗೆ ಬಿತ್ತು. ಅದು ಕಾಲ್ಗೆ ಬಿದ್ದ ತಕ್ಷಣ ಬಣ್ಣ ಎಲ್ಲ ಬೆಳ್ಳಗೆ ಆಗ್ಬಿಡ್ತು ಕಾಲು. ಮತ್ತೆ ಹವೈ ಚಪ್ಪಲ್ ಎಲ್ಲ ಕರಗಿ ಹೋಗಿ ದಪ್ಪ ಇದ್ದಿದ್ದು ತಳ್ಳಗೆ ಆಗಿ ಒಂಥರ ಆಯ್ತು. ನಾನು ಯೋಚನೆ ಮಾಡಿದೆ, ಇದು ಬರೀ ಒಂದ್ಸತಿಗೆ ಇಷ್ಟ ಆದ್ರೆ ನಮ್ಮ ಚರ್ಮಕ್ಕೆ ಅಥವಾ ನಮ್ಮ ಜೀವಕ್ಕೆ ಎಷ್ಟು ಹಾನಿ ಆಗ್ಬಹುದು ಅಂತ ನಾನು ತಿಳಿದೆ. ಮತ್ತೆ ವರ್ಕರ್ಸ್ನು ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ದೆ, ಅವರು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು, ನನ್ಗೇನೆ ಒಂಥರ ಬೇಜಾರಾಯ್ತು. ಇದು ಎಲ್ಲ ಬಿಡ್ಬೇಕು ಅಂತ ನನ್ಗೆ ಒಂದು ಮನಸ್ಸಲ್ಲಿ ಬಂತು. ಹಿಂದೆ ವರ್ಕರ್ಸ್ಗೆ ಕ್ಯಾನ್ಸರ್ ಬರೋದು ಕೇಳಿಲ್ಲ ಈಗ ತನಕ. ಇತ್ತೀಚೆಗೆ ಒಂದು 5-8 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ, ಯಾರೋ ಬಂದು ಕೇಳಿದ್ರೆ ಎಲ್ಲಿ ಹೋಗ್ತಾ ಇದೆಯಪ್ಪ ಅಂದ್ರೆ, ನಮ್ ನೆಂಟರಿಗೆ ಕ್ಯಾನ್ಸರ್ ಆಗಿದೆ, ಮಂಗಳೂರಲ್ಲಿ ಇದ್ದಾರೆ, ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅಂತ. ಈಗ ನೋಡಿದ್ರೆ ನನ್ಗೆ ಯಾಕೆ ಅಂತ ಇದು ಮಾಡಿದ್ರೆ, ಒಂದು ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಮುಖ್ಯವಾಗಿ ಅವರು ಕೆಮಿಕಲ್ಸ್ ಹ್ಯಾಂಡಲ್ ಮಾಡ್ತಾ ಇದಾರಲ್ಲ, ಅದು ಒಂದು ಕಾರಣ ಇರಬಹುದು ಅಂತ ನನ್ಗೆ ಮನ್ಸಿಗೆ ಸೇರ್ತು ಅದು. ಹಾಗಾಗಿ ಸಾವಯವಕ್ಕೆ ಬದಲಾಗಬೇಕು ಅಂತ ಹೇಳಿ ತಾವು ನಿರ್ಧಾರವನ್ನ ಮಾಡಿದ್ರಿ. ಸಾವಯವಕ್ಕೆ ಬದಲಾಗ್ತಕ್ಕಂಥದ್ದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬಾ ಒಂದು ಪರಿಶ್ರಮ ಬೇಕು, ಒಂದು ಯೋಜನೆ ಬೇಕು, ಅದೊಂದು ರೀತಿ ತಪಸ್ಸು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹಾಗಾಗಿ ಮೊದಲೆಲ್ಲ ರಾಸಾಯನಿಕ ಹಾಕೊಂಡು ಮತ್ತೆ ಬೇರೆ ಬೇರೆ ತರಹದ ಔಷಧಿಗಳನ್ನ ಸ್ಪ್ರೇ ಮಾಡ್ಕೊಂಡು ಕಾಫಿಯನ್ನ ಬೆಳೀತಾ ಇದ್ದಂಥವ್ರು ಒಂದೇ ಸರಿ ಅದನ್ನೆಲ್ಲ ಬಿಡೋ ಅಂಥದ್ದು, ತೆಸ್ಸೋ ಅಂಥದ್ದು ಬಹಳ ಕಠಿಣ. ಅದನ್ನ ಹೇಗೆ ತಾವು ಹಂತ ಹಂತವಾಗಿ ಅಳವಡಿಕೆಯನ್ನ ಮಾಡ್ಕೊಂಡ್ರಿ? ಅದೇ ಹಂತ ಹಂತ ಆಗ್ಬೇಕಾದ್ರೆ ನನ್ಗೆ ಗೊತ್ತಾಯ್ತು, ಒಂದ್ 3 ವರ್ಷ ಸ್ವಲ್ಪ ಕ್ರಾಪ್ ಕಮ್ಮಿ ಆಗತ್ತೆ, ಬೆಳವಣಿಗೆ ಗಿಡದ್ದು ಚೆನ್ನಾಗಿರ್ತಾ ಇರ್ಲಿಲ್ಲ, ನನ್ಗೇನು ಒಂದ್ಸರಿ ಯಾಕೆ ಮಾಡ್ಬೇಕು ಬಿಡ್ಬಿಡಣ ಅಂತ ಆಯ್ತು. ಮತ್ತೆ ಹಂತ ಹಂತದಲ್ಲಿ ಮಾಡ್ಬೇಕಾದ್ರೆ ನನ್ಗೆ ಒಂದು ಪ್ಲಾಟ್ ಬೈ ಪ್ಲಾಟ್ ನನ್ಗೆ ಒಂದಿತ್ತು. ಮೊದಲನೇ 3 ವರ್ಷ ಸ್ವಲ್ಪ ಕಷ್ಟ ಆದ್ರೆ ಮತ್ತೆ ಅದು ಪಿಕಪ್ ಆಯ್ತು. ಆ ಭೂಮಿಗೆ ಅದು ಅಡ್ಜಸ್ಟ್ ಆಗಿರ್ಲಿಲ್ಲ, ಮೊದ್ಲೇ ಎಲ್ಲ ಕೆಮಿಕಲ್ಸ್ ಗೆ ಇತ್ತು. ಇದು ಚೇಂಜ್ ಆಗಕ್ಕೆ ಒಂದು 3-4 ವರ್ಷ ಬೇಕಾಯ್ತು. ಅದು ಅಡ್ಜಸ್ಟ್ ಆಗಕ್ಕೆ ಗಿಡಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಂತರ ಅದೇ ಅದೇ ಸರಿ ಆಗ್ತಾ ಬಂತು. ತಾವು 1 ಎಕರೆಯಿಂದ ಶುರು ಮಾಡಿದೆ ಅಂತ ಹೇಳಿದ್ರಿ, 1 ಎಕರೆನಲ್ಲಿ ಏನೆಲ್ಲ ಅನುಭವ ಆಯ್ತು? ಆಮೇಲೆ ಹಂತ ಹಂತವಾಗಿ ಬೇರೆ ಒಂದು ತೋಟಗಳನ್ನು ಕೂಡ ಸಾವಯವಕ್ಕೆ ಪರಿವರ್ತನೆ ಮಾಡೋ ಅಂತ ಸಂದರ್ಭದಲ್ಲಿ ಏನೆಲ್ಲ ಅನುಭವಗಳಾಯ್ತು ಮತ್ತೆ ಎಷ್ಟು ನಷ್ಟ ಆಯ್ತು ಅದ್ರ ಬಗ್ಗೆ ಹೇಳಿ. ಒಂದು ಡೆಡಿಕೇಶನ್ ಇತ್ತು ನನ್ಗೆ ಮನಸ್ಸಲ್ಲಿ, ಬೇಡವೇ ಬೇಡ, ನನ್ಗೆ ಪ್ರಾಫಿಟ್ ಏನು ಜಾಸ್ತಿ ಬರ್ಲಿಲ್ಲದ್ರೇನು ತೊಂದರೆ ಇಲ್ಲ, ನಾನು ಇದು ಮಾಡ್ಲೇಬೇಕಂತ ಒಂದು ಮಾಡಿದೆ ನಾನು. ಮತ್ತೆ ನಾನು ಹೇಳ್ದಂಗೆ 3 ವರ್ಷ ಸ್ವಲ್ಪ ಕ್ರಾಪ್ ಡಿಕ್ಲೈನ್ ಆಯ್ತು, ಆಮೇಲೆ ಪಿಕಪ್ ಆಯ್ತು. ಮತ್ತೆ ಇನ್ನೊಂದು ಏನಿದೆ ಅಂದ್ರೆ ನಷ್ಟ ಏನ್ ಜಾಸ್ತಿ ಆಗಿಲ್ಲ, ಯಾಕೆಂದ್ರೆ ನಾವು ಫರ್ಟಿಲೈಸರ್ಗೆ ಒಂದ್ ಸೀಸನ್ಗೆ ನಾವು 3 ಲಕ್ಷ ಖರ್ಚು ಮಾಡ್ತಾ ಇದ್ದಿದ್ದು, ಆರ್ಗ್ಯಾನಿಕ್ ಹೋಗ್ಬೇಕು ಜಸ್ಟ್ 1/3 ಅಲ್ಲಿ ದುಡ್ಡಿದ್ರೆ ಸಾಕು. ಹಾಗಾಗಿ ನನ್ಗೆ ಫರ್ಟಿಲೈಸರ್ ಮತ್ತೆ ಕೆಮಿಕಲ್ಸ್ ದುಡ್ಡು ಉಳಿತಾ ಇದೆ. ಕಾಫಿ ಕ್ರಾಪ್ ಕಮ್ಮಿ ಆದ್ರೇನು ನನ್ಗೆ ಅಲ್ಲಿ ಅಲ್ಲಿ ಸಮಾಸಮ ಆಯ್ತು. ಮೊದ್ಲಿಂದನೂ ನಾನು ಜಾಸ್ತಿ ಕೊಯ್ದು ಅವಾರ್ಡ್ ತಗೊಳ್ಬೇಕು ಅಂತ ಇರ್ಲಿಲ್ಲ, ನನ್ಗೆ ಅದು ಇಷ್ಟ ಇಲ್ಲ, ನನ್ಗೆ ಅವರೇಜ್ ಕ್ರಾಪ್ ಬಂದ್ರೆ ಸಾಕಿತ್ತು ಅಂತ ಆಯ್ತು. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ದುಡ್ಡು ಉಳಿತಾ ಇದೆ. ಒಂದು ಕಡೆ ಗೊಬ್ಬರಕ್ಕೆ ಕೆಮಿಕಲ್ಸ್ಗೆ ಹಾಕೋದು ದುಡ್ಡು ನಮ್ಗೆ ಉಳಿತಾ ಇದೆ, ಇಲ್ಲಿ ಕಾಫಿ ಕಮ್ಮಿ ಆದ್ರೇನು ನನ್ಗೆ ಏನು ಅಲ್ಲಿ ಅಲ್ಲಿ ಸಮಾಸಮ ಆಗ್ತಾ ಇದೆ. ಈಗ ರಾಸಾಯನಿಕ ಕೃಷಿಯನ್ನ ಬಿಟ್ಟ ನಂತರ ಎಷ್ಟರ ಮಟ್ಟಿಗೆ ಲಾಭ ಆಗ್ತಾ ಇದೆ ಅನ್ನೋಂಥದ್ದನ್ನು ಕೂಡ ತೋಟದಲ್ಲಿ ಸುತ್ತಾಡುವಾಗ ತಾವು ಹೇಳ್ತಾ ಇದ್ರಿ. ಈಗ ರಾಸಾಯನಿಕ ಗೊಬ್ಬರಗಳನ್ನ ಕೊಂಡ್ಕೊಳ್ಳಿಕ್ಕೆ ಎಷ್ಟು ಖರ್ಚಾಗ್ತಾ ಇತ್ತು, ಅದನ್ನ ವಿತರಣೆ ಮಾಡ್ಲಿಕ್ಕೆ ಅಥವಾ ಬರೆಸ್ಲಿಕ್ಕೆ ಎಷ್ಟು ನಮಗೆ ಲೇಬರ್ಗೆ ಖರ್ಚಾಗ್ತಾ ಇತ್ತು ಅನ್ನೋಂಥದ್ದನ್ನ, ಈ ತರದಲ್ಲಿ ಎಷ್ಟು ಹಣ ನಿಮಗೆ ಉಳಿತಾಯ ಆಗ್ತಾ ಇದೆ ವರ್ಷ ವರ್ಷ? ಖಂಡಿತ ಉಳಿತಾ ಇದೆ, ಯಾಕೆಂದ್ರೆ ರಾಸಾಯನಿಕ ಗೊಬ್ಬರ ಬಿಟ್ಟಿದ್ದೀವಿ, ಕೂಲಿ ಕಾರ್ಮಿಕರು ಜಾಸ್ತಿ ಬೇಕಿತ್ತು, ಅದೆಲ್ಲ ನನ್ಗೆ ನಿಂತಿದೆ. ನಾವು ಬರೀ ಆರ್ಗ್ಯಾನಿಕ್ ಟ್ಯಾಂಕ್ ಅಲ್ಲಿ ತಗೊಂಡು ಹೋಗಿ ಡೈರೆಕ್ಟ್ ಆಗಿ ಎಲ್ಲೆಲ್ಲಿ ಗ್ರಾವಿಟಿಲಿ ಆಗತ್ತೆ ಅಲ್ಲಿ ಗ್ರಾವಿಟಿಲಿ ಮಾಡ್ತಾ ಇದೀವಿ, ಆಗ್ಲಿಲ್ಲ ಅಂದ್ರೆ ಪಂಪ್ ಇಟ್ಕೊಂಡು ಎಲ್ಲಿ ಸ್ವಲ್ಪ 10% ಅಂತ ಜಾಗ ಇರ್ಬೋದು, ಅದು ಸುಲಭದಲ್ಲಿ ಕೆಲಸ ಆಗ್ತಾ ಇದೆ. ಹಿಂದೆ ಗೊಬ್ಬರ ಹಾಕಕ್ಕೆ ನನ್ಗೆ 10 ದಿವಸ ಬೇಕಿತ್ತು, ನಮ್ಮ ಟ್ರ್ಯಾಕ್ಟರ್ ಮತ್ತೆ ಇನ್ನೊಂದು ಪಿಕಪ್ ಇದೆ, ಅದರಲ್ಲಿ ನಾವು 2 ದಿವಸ ಅಲ್ಲಿ ಮುಗಿಸ್ಬಿಡ್ತೀವಿ. ಅಲ್ಲಿ ದುಡ್ಡು ಉಳಿತಾ ಇದೆ ನಮಗೆ. ವಾರ್ಷಿಕವಾಗಿ ಎಷ್ಟು ದುಡ್ಡು ಉಳಿಬಹುದು ನಿಮಗೆ ರಾಸಾಯನಿಕಗಳಿಂದ? ಅದು ನಾನು ಲೆಕ್ಕ ಇಟ್ಟಿಲ್ಲ, ಅದು ಹೆಚ್ಚು ಕಮ್ಮಿ ಒಂದು 30% ಆದ್ರೂ ಖಂಡಿತ ಉಳಿತಾ ಇದೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮ್ಮಲ್ಲಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಎರೆಹುಳ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಆಗಿದೆ, ಜಾಸ್ತಿ ಇದೆ. ಎಲ್ಲೂ ಆಗಿದ್ರೇನು ಅಲ್ಲಿ ನಿಮ್ಗೆ ಕಾಣಿಸೇ ಕಾಣಿಸುತ್ತೆ. ಅದು ಏನ್ ಮಾಡ್ತಾ ಇದೆ, ಹಿಂದೆ ನಾವು ಶಾಲೆಯಲ್ಲಿ ಕೇಳ್ತಾ ಇದ್ದಿದ್ದು ಅರ್ಥವಂಶದ ಫ್ರೆಂಡ್ಸ್ ಆಫ್ ದ ಫಾರ್ಮರ್ ಅಂತ, ಆ ಕಾಲದಲ್ಲಿ ಹೇಳಿದ್ದು ಸತ್ಯ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಅದು ಅಕ್ಕೆ ಮಾಡಂಗೆ ಅಲ್ಲಿ ಅಲ್ಲಿ ಅಲ್ಲಿ ತಿರುಗಿ ಭೂಮಿಯಲ್ಲಿ ತೂತ ಮಾಡೋದು, ಮತ್ತೆ ಅದರಲ್ಲಿ ನೀರು ಗಾಳಿ ಎಲ್ಲ ಹೋಗುತ್ತೆ. ಅದು ಮೇಲೆ ಬರ್ಬೇಕಾದ್ರೆ ನಾವು ಏನು ಮಾರ್ಕೆಟ್ ಅಲ್ಲಿ 800 ರೂಪಾಯಿ ಕೊಟ್ಟು 50 ಕೆಜಿ ಎರೆಹುಳ ಗೊಬ್ಬರ ಅಂತ ಕೊಡ್ತಾರೆ, ಅದು ನಮ್ಗೆ ಫ್ರೀಯಲ್ಲಿ ಅದೇ ಅಲ್ಲಿ ಸಿಗ್ತಾ ಇದೆ. 1 ಎಕರೆಗೆ ಜನ ಬಿಡ್ಬೇಕಿತ್ತು ಅದು ಹಾಕ್ಲಿಕ್ಕೆ, ಎರೆಹುಳನೇ ಆ ಕೆಲಸ ಮಾಡ್ಕೊಡ್ತಾ ಇದೆ. ಈಗ ಸಾವಯವ ಕೃಷಿ ಅಂತ ಹೇಳಿದ್ರೆ ಏನು ಮಾಡದೆ ಇರೋಂತದ್ದಂತೂ ಖಂಡಿತ ಅಲ್ವೇ ಅಲ್ಲ, ಏನಾದ್ರೂ ಒಂದಷ್ಟು ಮಾಡುವಂತದ್ದು ಅಂತ ಹೇಳಿದ್ರೆ ಏನ್ ನಾವು ಗಿಡಗಳಿಗೆ ಬೇಕಾಗಂತಹ ಪೋಷಕಾಂಶಗಳನ್ನ ರಾಸಾಯನಿಕದ ಮೂಲಕ ನೀಡ್ತಾ ಇದ್ವೋ ಅದನ್ನ ಬೇರೆ ಒಂದು ಸಾವಯವ ರೂಪದಲ್ಲಿ ನೀಡ್ತಕ್ಕಂಥದ್ದು. ನೀವು ಈ ರಾಸಾಯನಿಕ ಕೃಷಿಯನ್ನ ಸಂಪೂರ್ಣ ಕೈಬಿಟ್ಟ ನಂತರ ಇದಕ್ಕೆ ಅಗತ್ಯ ಇರತಕ್ಕಂತಹ ಸಾವಯವ ಗೊಬ್ಬರ ಆಗಿರ್ಬೋದು, ಸಾವಯವ ಪದಾರ್ಥ ಆಗಿರ್ಬೋದು, ಸಾವಯವ ರೂಪದ ಒಂದಷ್ಟು ಪೋಷಕಾಂಶಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಹೇಗೆ ನೀಡ್ತಾ ಇದ್ರಿ? ದನದ ಗೊಬ್ಬರ ಹಾಕ್ತಾ ಇದೀವಿ, ದಟ್ ಈಸ್ ಆರ್ಗ್ಯಾನಿಕ್. ಅದರ ಜೊತೆಯಲ್ಲಿ ನಾವು ಕಾಫಿ ಸಿಪ್ಪೆ ಎಲ್ಲ ಕಾಂಪೋಸ್ಟ್ ಮಾಡಿ 50% ಅದೇ NPK ಅಲ್ಲಿ ಭೂಮಿಗೆ ಸಿಕ್ಕತ್ತೆ. ಎರಡನೇದು ಏನಾಗಿದೆ, ಭೂಮಿಯಲ್ಲಿ NPK ಇದ್ದೇ ಇರುತ್ತೆ. ಈ ರಾಕ್ಸ್ ಕಲ್ಲು ಅಂತೀವಲ್ಲ ಅದರಲ್ಲಿನೂ NPK ಎಲ್ಲ ಇರುತ್ತೆ, ಗಿಡಕ್ಕೆ ಸಿಕ್ಕಲ್ಲ ಅದು. ನಾನು ಮೈಕ್ರೋಬಯಾಲಜಿ ಓದ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಈ ಆರ್ಗನಿಸಮ್ಸ್ ಇದೆ ಅದು ಎನ್ ಕನ್ವರ್ಟ್ ಮಾಡತ್ತೆ, ಸಾಯಿಲ್ ಅಲ್ಲಿ ಇದ್ದಿದ್ದು ಪಿ ಕನ್ವರ್ಟ್ ಮಾಡತ್ತೆ ಅಂತ ಆರ್ಗನಿಸಮ್ಸ್ ಎಲ್ಲ ಇದೆ ಅಂತ ಇತ್ತೀಚೆಗೆ ಒಂದು 10-15 ವರ್ಷದಿಂದ ಅದು ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ, ಕಮರ್ಷಿಯಲ್ ಆಗಿ ಅವರು ಬೆಳೀತಾ ಇದ್ದಾರೆ ಲ್ಯಾಬ್ಸ್ ಅಲ್ಲಿ. ಅದು ನನ್ಗೆ ಸಿಗ್ತಾ ಇದೆ, ಅದು ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಚಿಕ್ಕಮಂಗ್ಳೂರಲ್ಲಿ ಒಬ್ರು ಮಲ್ಲಿಕಾರ್ಜುನ್ ಅಂತ ಇದ್ದಾರೆ, ಅವರು ರಕ್ಷಂ ಬಯೋ ಅಂತ ಅಲ್ಲಿ ಲ್ಯಾಬ್ ಅಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ, ಅದು ನನ್ನ ವರ್ಷಕ್ಕೆ ಸ್ವಲ್ಪ ತಗೊಂಡ್ ಬರ್ತೀನಿ. ಅದಷ್ಟೇ ಸಾಕಾಗುತ್ತೆ? ಮತ್ತೆ ಬೇರೆ ಬೇರೆ ರೂಪದಲ್ಲೂ ಕೂಡ ಕೊಡ್ತೀರ? ಟ್ರೈಕೋಡರ್ಮಾ ಅಂತ ಒಂದ್ ಬರುತ್ತೆ, ಅದು ರೂಟ್ ರಾಟ್ ಕಂಟ್ರೋಲ್ ಆಗುತ್ತೆ. ಇನ್ನು ಕೆಲವು ಮೈಕ್ರೋ ಆರ್ಗನಿಸಮ್ಸ್ ಇದೆ, ಅವ್ರವ್ರ ಕೆಲಸ ಅದು ಮಾಡ್ಕೊಳ್ತಾ ಇರುತ್ತೆ, ಅದೇ ಸಾಕಾಗತ್ತೆ. ಮತ್ತೆ ಏನಂದ್ರೆ ಅದನ್ನ ಬಿಡ್ತಾ ಇದ್ರೆ ಅಲ್ಲಿ ಇರೋದು ಕನ್ವರ್ಟ್ ಮಾಡತ್ತೆ NPK. ಮರದು ಎಲೆ ಆಗ್ಲಿ ಕಳೆ ಹೊಡೆದಿದ್ದು ದರ್ಗೆ ಅಲ್ಲಿ ಮೆಲ್ಲಕ್ಕೆ ಅದು ಕನ್ವರ್ಟ್ ಮಾಡ್ತಾ ಇರ್ತದೆ, ಅದರಲ್ಲಿನು ಗೊಬ್ಬರ ಆಗತ್ತೆ. ಈ ಗೊಬ್ಬರ ಎಲ್ಲನೂ ಕೂಡ ತಾವು ಬಳಕೆಯನ್ನ ಮಾಡ್ಕೊಂಡು ಈಗ ಬೆಳೆಯನ್ನ ಪಡಿತಾ ಇದ್ದೀರಾ? ಯಾವುದೇ ಒಂದು ಬೆಳೆ ಆಗ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ನಮಗೆ ಖಂಡಿತವಾಗಿಯೂ ಕೂಡ ರೋಗ ಮತ್ತು ಕೀಟಗಳು ಬಂದೇ ಬರುತ್ತೆ. ಆ ರೋಗ ಮತ್ತು ಕೀಟಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಸಾವಯವ ಪದ್ಧತಿಯಲ್ಲಿ ಬಹಳ ಕಠಿಣವಾದಂತಹ ಒಂದು ಕ್ರಮ ಅಂತ ಹೇಳಿ ಅನೇಕರು ಹೇಳ್ತಾರೆ. ನೀವು ರೋಗ ಮತ್ತು ಕೀಟಗಳ ನಿಯಂತ್ರಣವನ್ನ ಸಾವಯವ ಪದ್ಧತಿಯಲ್ಲಿ ಹೇಗೆ ಮಾಡ್ತಾ ಇದ್ದೀರಿ? ಅದೇ ನಾನು ಹೇಳ್ದಂಗೆ ಟ್ರೈಕೋಡರ್ಮ ಅಂತ ಒಂದಿರುತ್ತೆ, ಮತ್ತೆ ಸ್ಯೂಡೋನೋಮೋನಾಸ್ ಅಂತ ಒಂದಿರುತ್ತೆ. ಅದು ಎಲ್ಲ ರೂಟ್ ರಾಟು ಬರೋದು ಅದೆಲ್ಲ ಸಾಯಿಲ್ಗೆ ಅಪ್ಲಿಕೇಶನ್ ಮಾಡಿದ್ರೆ ಆದಷ್ಟು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ಅದೇ ತರ ಬೋರರ್ಗೆ ನ್ಯಾಚುರಲಿ ಸ್ವಲ್ಪ ನೆರಳು ಜಾಸ್ತಿ ಇಸ್ಕೊಂಡ್ರೆ ಆ ಬೋರರು ಹುಳ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಅದಕ್ಕೇನು ನಾವು ವೇಸ್ಟ್ ಡಿಕಂಪೋಸರ್ ಅಂತ ಒಂದು ಇದೆ, ಅದೂ ಗೌರ್ಮೆಂಟ್ ಫಂಡೆಡ್ ಆರ್ಗನೈಸೇಷನ್ ಇಂದ ಬಂದಿದ್ದು. ಅದು ಏನಂದ್ರೆ ಈ ಸಗಣಿ ಗೊಬ್ಬರ ಇದೆಲ್ಲ ಅದು ಕಾನ್ಸಂಟ್ರೇಟೆಡ್ ಒಂದು ಇದರಲ್ಲಿ ಕ್ಯಾಪ್ಸುಲ್ ತರ ಕೊಡ್ತಾರೆ, ತಿರುಗಿ ತಿರುಗಿ ತಿರುಗಿ ಅದೇ ಬೆಳೆಸಬಹುದು. ದನದ ಗೊಬ್ಬರ ಹಾಕಂಗೇನೆ ಅದು ಅಟ್ಯಾಕ್ ಆಗಬಾರ್ದು, ಯಾವ್ದು ರೋಗಗಳು ಅದು ಕಂಟ್ರೋಲ್ ಮಾಡಕ್ಕೆ ಬಯೋ ಆರ್ಗನಿಸಮ್ಸ್ ಇದ್ದೇ ಇದೆ, ಅದರಲ್ಲಿ ಮಾಡಬಹುದು. ನಿಮ್ಮ ತೋಟವನ್ನ ಸುತ್ತಾಡುವಾಗ ಏನನ್ಸುತ್ತೆ ಅಂತ ಹೇಳಿದ್ರೆ ನಾವ್ ಯಾವ್ದೋ ಒಂದು ಅರಣ್ಯದಲ್ಲಿ ಸುತ್ತಾಡ್ತಾ ಇದೀವಿ ಅಂತ ಹೇಳಿ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಬೇರೆ ಬೇರೆ ತರಹದ ಮರಗಳು ಸಾಕಷ್ಟು ಇದಾವೆ. ಕಾಫಿ ತೋಟ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಿಲ್ವರ್ ಮತ್ತೆ ಯಾವುದೋ ಒಂದು ತರಹದ ಬೆಳೆಗಳನ್ನ ಮಾಡೋ ಅಂತದ್ದು ಸಾಮಾನ್ಯವಾಗಿರುತ್ತೆ. ಸಿಲ್ವರ್ ನಿಮ್ಮ ತೋಟದಲ್ಲಿ ಅಷ್ಟು ಹೆಚ್ಚಾಗಿ ಕಾಣೋದಿಲ್ಲ. ಹೀಗೆ ಈ ಬೇರೆ ಬೇರೆ ತರಹದ ಸಸ್ಯ ವೈವಿಧ್ಯ ಇರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ನಿಮ್ಮ ತೋಟಕ್ಕೆ ಸಹಾಯ ಆಗ್ತಾ ಇದೆ, ಮತ್ತೆ ಈ ತರ ಮಾಡಬೇಕು ಅಂತ ಹೇಳಿ ತಮ್ಗೆ ಯಾಕೆ ಅನಿಸ್ತು? ಅದು ಒಂದು ಕಾರಣ ನ್ಯಾಚುರಲ್, ಅದು ಈ ಗೋಣಿ ಬಸ್ರಿ ಹತ್ತಿ ಅದರದೆಲ್ಲ ಹಣ್ಣು ಬಿದ್ದು ಅದು ಗೊಬ್ಬರ ಆಗ್ತಾ ಇದೆ. ಅದು ಇದ್ರೆ ಹಕ್ಕಿಗಳು ಪ್ರಾಣಿಗಳು ಬಂದು ಇಲ್ಲಿ ಕಾಡಿಂದು ವಾತಾವರಣ ಇದೆ ಅಂದ್ರೆ ಇಲ್ಲಿ ಖಂಡಿತ ಇಲ್ಲೇ ಬರುತ್ತೆ, ಇಲ್ಲೇ ವಾಸೆ ಆಗಿದೆ, ಅದು ಒಂದು ರೀಸನ್. ಮತ್ತೆ ಇನ್ನೊಂದು ಅದರದ್ದು ಎಲೆ ಮತ್ತೆ ಸೀಡ್ಸ್ ಅದೆಲ್ಲ ಗೊಬ್ಬರ ಆಗತ್ತೆ, ಹಾಗಾಗಿ ನನ್ಗೆ ಅದು ಒಳ್ಳೇದು ಅನಿಸ್ತಾ ಇದೆ. ಯಾವ್ಯಾವ ಜಾತಿಯ ಮರಗಳು ನಿಮ್ಮ ತೋಟದಲ್ಲಿ ಕಾಣಸಿಗುತ್ತೆ? ಅತ್ತಿ, ಗೋಣಿ, ಬಸ್ರಿ ಮತ್ತೆ ಹಲ್ಸು ಮತ್ತೆ ಮಾವು, ಹಳೆ ಜಾತಿ ಮಾವು ಇದೆಲ್ಲ ಇನ್ನೂ ನಮ್ಮಲ್ಲಿ ಇದೆ. ಅದು ನಮ್ ತಂದೆಯರು ಹಾಕಿದ್ದು ಮರಗಳು ಇದೆ, ಅದು ನಾವು ಅಲ್ಲಿ ಬೆಳೀತಾ ಇದ್ದೀವಿ ಜಾಸ್ತಿ ಆಗ್ಲಿ ಅಂತ. ಯಾಕೆಂದ್ರೆ ಅದು ತುಂಬಾ ರುಚಿ ಇರುತ್ತೆ. ಅದು ಮಾರ್ಕೆಟ್ ಅಲ್ಲಿ ನಾನು ಎಷ್ಟು ದುಡ್ಡು ಕೊಟ್ಟರೇನು ಅಂತ ಒಂದು ಹಣ್ಣುಗಳು ಸಿಕ್ಕಲ್ಲ. ಅದೇ ತರ ಹಲ್ಸು ನಮ್ ತಂದೆಯರು ಹಾಕಿದ್ದು ಇದೆ, ನಾವು ಲಾಭ ಪಡ್ಕೊಂಡಿದೀವಿ ಅವ್ರು ಮಾಡಿದ ಶ್ರಮಕ್ಕೆ ನಮ್ಗೆ ಲಾಭ ಸಿಗ್ತಾ ಇದೆ ಅಂತ ನಾವು ಮುಂದೆ ಪೀಳಿಗೆ ಯಾಕೆ ಮಾಡ್ಬೇಕಂತ ಇಂಥವ್ ಮರನ್ನೇ ಹಾಕ್ತಾ ಇದ್ದೀವಿ. ನೀವು ಓದಿದಂತಹ BSc ಕೃಷಿ ಪದವಿ ಏನಿದೆಯೋ ಅದು ನಿಮ್ಮ ಕೃಷಿಗೆ ಎಷ್ಟು ಮಟ್ಟಿಗೆ ನೆರವಾಗ್ತಾ ಇದೆ? ಕಾಫಿಯಲ್ಲಿ ಅಷ್ಟೊಂದು ಹೆಲ್ಪ್ ಆಗ್ತಾ ಇಲ್ಲ. ಕಾಫಿಯಲ್ಲಿ ಮತ್ತೆ ಯಾವುದೇ ಪ್ಲಾಂಟೇಶನ್ ಕ್ರಾಪ್ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಎಜುಕೇಶನ್. ನಿಮ್ಮ ತೋಟವನ್ನ, ನಿಮ್ಮ ಮನೆಯ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ನಿಮ್ಮ ಊರಿನಲ್ಲಿ ಮತ್ತೆ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ಅನೇಕ ಸರ್ಕಾರಿ ಕಚೇರಿಗಳು, ಶಾಲಾ ಆವರಣಗಳು, ಬ್ಯಾಂಕಿನ ಆವರಣ, ಬಹಳ ಮುಖ್ಯವಾಗಿ ದೇವಾಲಯದ ಆವರಣಗಳು, ಇಲ್ಲೆಲ್ಲ ಸ್ವಚ್ಛತೆಯನ್ನ ಕಾಪಾಡಬೇಕು ಅನ್ನುವಂತ ಉದ್ದೇಶದಿಂದ ತಾವು ಶ್ರಮದಾನವನ್ನ ಮಾಡ್ತಾ ಇದ್ದೀರಿ. ಇದು ಹೇಗೆ ಪ್ರಾರಂಭ ಆಯ್ತು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಏನಾಯ್ತು, ಈ ರೋಡ್ ವೈಡ್ನಿಂಗ್ ಅಲ್ಲಿ ನಾವು ಹಾಕಿದ್ದು 50% ಹೋಗಿದೆ. ನನ್ಗೆ ಆಲ್ದೂರ್ಗೆ ಹೋಗ್ತಾ ಬರ್ತಾ ಟೌನ್ಗೆ ಹೋದ್ರೆ ಎಲ್ಲಾ ಕಡೆ ಪ್ಲಾಸ್ಟಿಕ್ ಮತ್ತೆ ಒಂದ್ ಕಡೆ ಬರೀ ಉಗ್ದಿದ್ದು ಕಾಂಪೌಂಡ್ ಮೇಲೆ ರೋಡ್ ಮೇಲೆ ಅದೆಲ್ಲ ಕಾಣ್ತಾ ಇತ್ತು. ಮತ್ತೆ ನಾನು ಯೋಚನೆ ಮಾಡಿದೆ, ಇಲ್ಲಿ ಶೃಂಗೇರಿಗೆ ಕುದುರೆಮುಖ ಇವ್ರು ಬೇರೆ ಟೂರಿಸ್ಟ್ ಬರ್ತಾರಲ್ಲ, ಅವ್ರು ನಮ್ ಊರ ನೋಡಿ ಏನು ಅನ್ಸ್ಕೊಳ್ತಾರೆ, ಅದಕ್ಕೆ ನನ್ಗೆ ಬೇಜಾರಾಯ್ತು. ಕೆಲವರು ಹೇಳಿದ್ರು ಏನ್ ಇಷ್ಟೊಂದು ಗಲೀಜಿದೆ ಅಲ್ಲ ಅಂತ, ಗ್ರೀನ್ರಿ ಸ್ವಲ್ಪ ಬೆಳ್ಸನ್ನ ಅಂತ. ನಮ್ಮಲ್ಲಿ ಹುಟ್ಟಿದ್ದು ಬೇಕಾದಷ್ಟು ಹೂವಿನ ಗಿಡ ಇತ್ತು, ಅದು ತಗೊಂಡೋಗಿ ಸ್ವಲ್ಪ ಒಂದ್ ಕಡೆ ಹಾಕಿದೆ, ಬೇರೆ ಬೇರೆ ತರ ಹಾಕಿದೆ. ಅದು ದನ ಮತ್ತೆ ಜನನು ಕಿತ್ಕೊಂಡು ಹೋಗ್ಬಿಡ್ತಾ ಇದ್ರು, ಏನ್ ಮಾಡೋದು ಯಾನ್ ಮಾಡೋದು. ಒಂದು ಜಾತಿ ನನ್ಗೆ ಇಲ್ಲಿ ಸಿಕ್ತು, ಅದು ಒಂದು ಟ್ರ್ಯಾಕ್ಟರ್ ಲೋಡ್ ತಗೊಂಡು ಹೋಗಿ ಮಸೀದಿ, ದೇವಸ್ಥಾನ, ಎಲ್ಲೆಲ್ಲಿ ನನ್ಗೆ ಜಾಗ ಇದೆ, ಎಲ್ಲೆಲ್ಲಿ ಅವರು ನೋಡ್ಕೊಳ್ತಾರೆ ಅಂತ ಕಡೆ ನಾನು ಹೋಗಿ ಇದು ಮಾಡಿದ್ದೀನಿ. ಇವತ್ತು ಸೀಸನ್ ಅಲ್ಲಿ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ನಿಮ್ ಊರು ಅಂತ ಹೇಳ್ತಾರೆ. ಅದು ನನ್ಗೆ ತುಂಬಾ ಸ್ಯಾಟಿಸ್ಫೈಡ್. ಸಾಮಾನ್ಯವಾಗಿ ನಮ್ಮ ಮನೆ ಕೆಲಸ ಎಷ್ಟು ಮಾಡ್ಕೊಂಡ್ರು ಕೂಡ ಯಾರು ಏನು ಮಾತಾಡಲ್ಲ. ಸಮಾಜದ ಕೆಲಸ ಅಥವಾ ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲಸ ಮಾಡುವವರನ್ನು ನೋಡಿ ನಗುವಂತದ್ದು ಹೆಚ್ಚು, ಹಿಂದೆ ಮಾತನಾಡುವಂತದ್ದು ಹೆಚ್ಚು. ಆ ತರದ ಅನುಭವಗಳಾಯ್ತ? ನಮ್ಮ ಆಲ್ದೂರಲ್ಲಿ ಅಂತ ಏನು ಕಾಣ್ಲಿಲ್ಲ, ಏನ್ ಕೆಲಸ ಮಾಡಿದ್ರೇನೆ ಅವ್ರ ಸಪೋರ್ಟ್ ಇದ್ದೇ ಇತ್ತು. ಎಲ್ಲ ಹೋದ್ರೇನು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್ ಅಂತ ಅಷ್ಟೊಂದು ಹೇಳ್ತಾರೆ, ಅದೇ ನನ್ಗೆ ಬಿಗ್ಗೆಸ್ಟ್ ಅವಾರ್ಡ್. ಇತ್ತೀಚೆಗೆ ತಮಗೆ ಏನು ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಬಂತು. ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ತಮಗೆ ಏನನ್ನಿಸ್ತು, ಪ್ರಶಸ್ತಿ ಪ್ರದಾನ ಸಮಾರಂಭ ಹೇಗಿತ್ತು? ಚೆನ್ನಾಗಿತ್ತು. ನನ್ಗೆ ಅನ್ಸ್ತದೆ ಅವರು ಸರಿ ಪ್ಲಾನ್ ಮಾಡಿಲ್ಲ, ಅವ್ರಿಗೆ ಟೈಮ್ ಸಿಕ್ಕಿಲ್ಲ. ಅವ್ರು ಸಡನ್ ಒಂದು 50 ವರ್ಷದ್ದು ಆನಿವರ್ಸರಿ ಮಾಡೋಣ ಅಂತ ಇತ್ತು, ಅವ್ರಿಗೆ ಟೈಮ್ ಕಮ್ಮಿ ಇತ್ತು. 2 ದಿವಸ ಅಲ್ಲಿ ಒಂದು 10, 15, 20 ಫೋನ್ ಬಂತು. ತಕ್ಷಣ ನಿಮ್ ಡೀಟೇಲ್ಸ್ ಕಳಿಸಿ ಅಂತ ಅವರು ಸ್ವಲ್ಪ ಜಾಯಿಂಟ್ ಡೈರೆಕ್ಟರ್ ಅವ್ರಿಗೇನು ಸ್ವಲ್ಪ ತಿರುಗಿ ನೀವು ನೋಡಿ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರಂತ ಕಾಣತ್ತೆ. ಅವರು ಇಲ್ಲಿ ಬಂದಿದ್ರು, ಬಂದಿ ಎಲ್ಲ ನೋಡ್ಕೊಂಡು ಹೋಗಿ ನಮ್ ಪಲ್ಪರ್ ಅಲ್ಲಿ ಕಾಫಿ ನೀರು ಬಿಡ್ತೀವಿ ಅಲ್ಲ, ಅವರೇ ಒಂದು ಇಂಟರ್ವ್ಯೂ ತಗೊಂಡಿದ್ರು, ಏನು ಮಾಡಿದ್ದೀರಾ ಅಂತ ಹೇಳಿದೆ. ಅವರು ಬಂದು ನೋಡ್ಕೊಂಡು ಹೋಗಿ ನಾವು ಏನ್ ಮಾಡ್ತೀವಿ, ಕಾಫಿ ನೀರು ನಾವೇ ಇಲ್ಲಿ ನಿಲ್ಸ್ಕೊಂಡು ಟ್ರೀಟ್ ಮಾಡಿ ಆದಷ್ಟು ನ್ಯೂಟ್ರಲೈಸ್ ಮಾಡಿ ನೀರಿಂದ ಶುದ್ಧ ಮಾಡಿ ಅಲ್ಲಿ ಒಂದು ಟ್ಯಾಂಕ್ ಅಲ್ಲಿ ಇಟ್ಕೊಳ್ತೀನಿ. ಅದನ್ ಜಾಸ್ತಿ ಬರಲ್ಲ, ಒಂದು ವರ್ಷಕ್ಕೆ 30,000 ಲೀಟರ್ ಬರ್ಬೋದು. ನಮ್ಗೆ ಬೇಕಂದ್ರೆ ಅದ್ ಗಿಡಕ್ಕೆ ಅಥವಾ ಅಡಕೆಗೆ ಯಾವ್ದು ಬೇಕಾದ್ರೆ ನಾನು ಯೂಸ್ ಮಾಡ್ಕೊಳ್ತೀವಿ. ಗಿಡಕ್ಕೆ ನೀರ್ ಹಾಕಕ್ಕೆ ಟ್ಯಾಂಕಿಂದ ನೀರ್ ಜೊತೆಯಲ್ಲಿ ಇರಿಗೇಟ್ ಮಾಡ್ತೀವಿ. ಪಲ್ಪಿಂಗ್ ನೀರನ್ನ ಹೇಗೆ ಟ್ರೀಟ್ ಮಾಡ್ತೀರ? ನಾನು ಹೇಳ್ದೆ ಅಲ್ಲ, ರಕ್ಷಂಬಯೋ ಅಂತ ಅವರೊಂದು ಕಿಟ್ ಕೊಟ್ಟಿದ್ದಾರೆ, ಅವರು ಕಲ್ಚರ್ ಕೊಡ್ತಾರೆ ಒಂದು. ಆ ಕಲ್ಚರ್ ನಾವು ಬೆಳೀತಾ ಇರಬೇಕು, ದಿವಸ ಒಂದ್ ಸ್ವಲ್ಪ ನೀರ್ ಹಾಕಿ ಅದು ಹಳೆ ಕಲ್ಚರ್ ಹಾಕಿ 5 ಲೀಟರ್ ಇಂದ 20 ಲೀಟರ್ ಕ್ಯಾನ್ಗೆ ಮಾಡಿ ದಿವಸ ಮಾಡ್ತಾ ಇದೀವಿ. ಅದರಲ್ಲಿ ನಮ್ಗೆ ಕಾಣ್ತಾ ಇದೆ, ನೀರಲ್ಲಿ ಮೊದ್ಲೆ ವಾಸನೆ ಬರ್ತಾ ಇತ್ತು, ಈಗ ವಾಸನೆ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ನೊರೆ ಇರ್ತಾ ಇತ್ತು. ಈಗ ಅದು ಹಾಕಿದ್ಮೇಲೆ ನೊರೆ ಗಿರೆ ಏನಿಲ್ಲ, ಕ್ಲೀನ್ ನೀರಿದೆ. ಅದು ನಾವು ರೀಸೈಕಲ್ ಮಾಡ್ತೀವಿ, ಡೈರೆಕ್ಟ್ ಹಳ್ಳಕ್ಕೆ ಬಿಡ್ತಾ ಇದ್ದಿದ್ದು ಎಲ್ಲರೂ. ಈಗ ಅದು ನೀರು ಟ್ಯಾಂಕ್ ಅಲ್ಲಿ ಜಮಾಸ್ಕೊಂಡು ಮತ್ತೆ ಅದು ರೀಸೈಕಲ್ ಮಾಡ್ಕೊಂಡು 2-3 ತರ ನಾವು ರೀಸೈಕಲ್ ಮಾಡ್ಕೊಳ್ತಾ ಇದ್ದೀವಿ. ನಾನೇ ಅಂತ ಅಲ್ಲ, ಎಲ್ಲರೂ ರೀಸೈಕಲ್ ಮಾಡ್ತಾರೆ ಅವರು. ಹಾಗೆ ನೀರು ಹೊರಗೆ ಹೋಗೋದು ಕಮ್ಮಿ ಆಗಿದೆ ಈಗ ಹೊಸ ಹೊಸ ಮಿಷಿನ್ ಬಂದ ಮೇಲೆ. ಇನ್ನು ಎಕೋ ಪಲ್ಪರ್ ಅಂತ ಬಂದಿದೆ, ಅದರಲ್ಲಿ ಅಂತೂ ನೀರೇ ಹೊರಗೆ ಹೋಗಲ್ಲ, ಏನಿದ್ರೇನು 1.5 ಲೀಟರ್ ಒಳಗೇನೆ ಅದು ಎಲ್ಲ ನಾವೇ ಗೊಬ್ಬರ ಮಾಡ್ಕೊಂಡು ನಾವೇ ಅದು ತೋಟಕ್ಕೆ ಮತ್ತೆ ಇದು ಮಾಡ. ಪರಿಸರವನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ, ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಹೇಗೆ ಕೈ ಜೋಡಿಸಬಹುದು ಅಂತೀರಿ? ಸಂತೋಷದ ವಿಚಾರ ಏನಂದ್ರೆ, ನನ್ಗೆ ಪ್ರಸ್ತುತಿ ಬಂದ ಮೇಲೆ ನನ್ಗೆ ಒಂದು 75 ಮೇಲೆ ಫೋನ್ ಬಂತು. ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಲ್ಲ ಪಲ್ಪರ್ ನೀರು, ಅದು ಹೇಗೆ ಮಾಡೋದು, ಎಲ್ಲಿಂದ ಮಾಡೋದು, ಎಲ್ಲಿಂದ ತಗೊಳ್ಳೋದು ಅಂತ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ನಾನು ಅವ್ರಿಗೆ ಆದಷ್ಟು ಡೀಟೇಲ್ಸ್ ಕಳಿಸ್ತಾ ಇದ್ದೀನಿ. ಆಸಕ್ತಿ ಇದೆ, ಪರಿಸರ ಹಾಳು ಮಾಡಬಾರ್ದು ಅಂತ ಇದೆ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗಲ್ಲ. ಕಾಫಿ ಪ್ಲಾಂಟರ್ಸ್ ಅಂತ ಏನಲ್ಲ ಬೇರೆ ಇವರಿಗೆ, ಪೊಲ್ಯೂಷನ್ ಬೋರ್ಡ್ ಏನ್ ಮಾಡ್ತಾರೆ, ಬಂದಿದೆ ಪಲ್ಪರ್ಗಳು ಸೀಜ್ ಮಾಡಿ ಮೋಟರ್ ಸೀಜ್ ಮಾಡಿ ಹೋಗ್ಬಿಡ್ತಾರೆ. ಆತರ ಮಾಡಬಾರ್ದು, ಒಳ್ಳೆ ರೀತಿಯಿಂದ ಜನಗಳಿಗೆ ಕರೆಸಿ ನೋಡಿ ಈ ತರ ಇದೆ ಅಂತ ಅವರು ಸ್ವಲ್ಪ ಟೆಕ್ನಿಕಲಿ ಇನ್ನು ಏನ್ ಮಾಡಬಹುದು ಅಂತ ಅವರು ಸ್ವಲ್ಪ ದಾರಿ ತೋರಿಸ್ಕೊಟ್ರೆ ಖಂಡಿತ ರೈತರು ಅಥವಾ ಯಾವುದೇ ಜನರಲ್ ಪಬ್ಲಿಕ್ ಅವರು ರಕ್ಷಣೆ ಮಾಡೇ ಮಾಡ್ತಾರೆ. ತೌಸಿಫ್ ಅಲಿ ಅವರೇ, ತಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಸಲಹೆ ಮತ್ತೆ ಸಹಕಾರ, ಬಹಳ ವಿಶೇಷವಾಗಿ ಈ ಒಂದು ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ಮತ್ತೆ ಕೃಷಿಕರು ಬೆಳೆಗಾರರು ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಖಂಡಿತ ಮಾಡಬಹುದು. ಫೋನ್ ನಂಬರ್ ಇದೆ, ನಿಮ್ಮ ಫೋನ್ ನಂಬರ್ ಹೇಳಿ ಒಂದ್ಸರಿ. 9611846400. ಯಾರು ಬೇಕಾದ್ರೆ ಎನಿ ಟೈಮ್ ಬಂದ್ರೆ ನಾನು ಖಂಡಿತ ಹ್ಯಾಪಿ ಟು ಕಾಲ್ ದೆಮ್, ಇನ್ವೈಟ್ ದೆಮ್, ಶೇರ್ ಮೈ ಎಕ್ಸ್ಪೀರಿಯನ್ಸಸ್ ಅಂಡ್ ಐ ಕ್ಯಾನ್ ಶೇರ್ ದೇರ್ ಎಕ್ಸ್ಪೀರಿಯನ್ಸಸ್ ಆಲ್ಸೋ. ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ. 9611846400. ಒಳ್ಳೆದು ತೌಸಿಫ್ ಅಲಿ ಅವರೇ, ಇದುವರೆಗೆ ಸಾವಯವ ಕೃಷಿಯಲ್ಲಿನ ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಆ ಕಾರಣಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಅಭಿಪ್ರಾಯಗಳನ್ನ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಹಾಸನ್ನಿಂದ ಬಂದು ತುಂಬಾ ಸಂತೋಷದ ವಿಷಯ ಇದು. ಅದಕ್ಕಿಂತ ನನಗೆ ಮುಖ್ಯವಾಗಿ ಸಂತೋಷ ಏನಂದ್ರೆ ನನ್ನ ಮೆಸೇಜ್ ಜನಗಳಿಗೆ ಪಬ್ಲಿಕ್ ಹೋದ್ರೆ ಅದು ನನ್ನ ಉಪಯೋಗ ಆದ್ರೆ ಏನು ನಾವು ರಿಟರ್ನ್ ಕೊಡಬಹುದು ಅಂತ ಅದು ಒಂದು ಒಳ್ಳೆ ವಿಷಯ, ಅದು ನನಗೆ ತುಂಬಾ ಖುಷಿ ಆಯ್ತು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿ ಬೆಳೆಯಲ್ಲಿ ಸಾವಯವ ಪದ್ಧತಿಯ ಅಳವಡಿಕೆಯಲ್ಲಿನ ಅನುಭವ ಕುರಿತಂತೆ ಚಿಕ್ಕಮಗಳೂರು ತಾಲೂಕು ದೊಡ್ಡ ಮಾಗರಹಳ್ಳಿಯ ರೂಬಿ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರಾದ ಖಾಜಿ ತೌಸಿಫ್ ಅಲಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು, ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ನಮ್ಮ ರಾಜ್ಯದಲ್ಲಿ ರಾಗಿ ಒಂದು ಪ್ರಮುಖ ಆಹಾರ ಬೆಳೆ. ಈ ಬೆಳೆಯನ್ನು ಸುಮಾರು 6.41 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದ್ದು ಒಟ್ಟು ಉತ್ಪಾದನೆ 11.64 ಲಕ್ಷ ಟನ್ಗಳಷ್ಟು ಮತ್ತು ಸರಾಸರಿ ಇಳುವರಿ 1816 ಕೆಜಿ ಪ್ರತಿ ಹೆಕ್ಟೇರ್ಗೆ ಸಿಗ್ತಾ ಇದೆ. ಈ ಬೆಳೆಯನ್ನು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ತುಮಕೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಖ್ಯ ಬೆಳೆಯಾಗಿ ಹಾಗೂ ಜೋಳ, ಅಲಸಂದೆ, ಹುಚ್ಚೆಳ್ಳು, ತೊಗರಿ, ಅವರೆ, ನವಣೆ, ಎಳ್ಳು ಇತ್ಯಾದಿ ಬೆಳೆಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತು ಮಿಶ್ರ ಬೆಳೆಯಾಗಿ ಬೆಳೀತಿದ್ದಾರೆ. ಆದ್ದರಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳನ್ನು ರಾಗಿಯ ಕಣಜ ಅಂಥೇಳಿ ಕರೆಯಲಾಗುತ್ತೆ. ಈ ಹಿಂದೆ ಬೆಳೆಯನ್ನು ಮಳೆಯಾಶ್ರಿತ ಬೆಳೆಯಾಗಿ ಕಾರಾಗಿ ಮತ್ತು ಹೈನುರಾಗಿ ಎಂಬುದಾಗಿ ಬೆಳೆಯಲಾಗ್ತಾ ಇದ್ದು ಈಗ ಈ ಬೆಳೆಗಳಲ್ಲಿ ಆದಂತಹ ಅವಿರತ ಸಂಶೋಧನೆಯಿಂದಾಗಿ ವಿವಿಧ ಕಾಲಗಳಿಗೆ ಸೂಕ್ತವಾದ ಹಾಗೂ ಬೆಂಕಿ ರೋಗಕ್ಕೆ ನಿರೋಧಕತೆಯುಳ್ಳ ರಾಗಿ ತಳಿಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಇವರಿಂದ ಬಿಡುಗಡೆಯನ್ನ ಮಾಡಲಾಗಿದ್ದು ಅವುಗಳ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಅಲ್ಪಾವಧಿ ತಳಿಗಳು.